50 languages. 18 18 تنظيف المنزل ಮನೆ ಸ್ವಚ್ಛತೆ. اليوم هو السبت. ಇಂದು ಶನಿವಾರ. اليوم لدينا وقت كاف. ಇಂದು ನಮಗೆ ಸಮಯವಿದೆ. اليوم ننظف المنزل. ಇಂದು ನಾವು ಮನೆಯನ್ನು ಶುಚಿ ಮಾಡುತ್ತೇವೆ. انا انظف الحمام. ನಾನು ಬಚ್ಚಲು ಮನೆಯನ್ನು ತೊಳೆಯುತ್ತಿದ್ದೇನೆ. زوجي يغسل السياره. ನನ್ನ ಗಂಡ ಕಾರನ್ನು ತೊಳೆಯುತ್ತಿದ್ದಾರೆ. الاطفال ينظفون الدراجات. ಮಕ್ಕಳು ಸೈಕಲ್ಗಳನ್ನು ತೊಳೆಯುತ್ತಿದ್ದಾರೆ. الجدة تسقي الزهور. ಅಜ್ಜಿ ಗಿಡಗಳಿಗೆ ನೀರು ಹಾಕುತ್ತಿದ್ದಾರೆ. الاطفال يرتبون غرفتهم. ಮಕ್ಕಳು ಅವರ ಕೋಣೆಗಳನ್ನು ಓರಣವಾಗಿ ಇಡುತ್ತಿದ್ದಾರೆ. زوجي يرتب مكتبه. ನನ್ನ ಗಂಡ ಅವರ ಮೇಜನ್ನು ಓರಣವಾಗಿ ಇಡುತ್ತಿದ್ದಾರೆ. انا اضع الغسيل في الغساله. ನಾನು ಕೊಳೆ ಬಟ್ಟೆಗಳನ್ನು ವಾಷಿಂಗ್ ಮಷೀನ್ ನಲ್ಲಿ ಹಾಕುತ್ತಿದ್ದೇನೆ. انشر الغسيل. ನಾನು ಒಗೆದ ಬಟ್ಟೆಗಳನ್ನು ಒಣಗಿ ಹಾಕುತ್ತಿದ್ದೇನೆ. اكوي الملابس. ನಾನು ಬಟ್ಟೆಗಳನ್ನು ಇಸ್ತ್ರಿ ಮಾಡುತ್ತಿದ್ದೇನೆ. النوافذ متسخة. ಕಿಟಕಿಗಳು ಕೊಳೆಯಾಗಿವೆ. الأرضية متسخة. ನೆಲ ಕೊಳೆಯಾಗಿದೆ. الأطباق متسخة. ಪಾತ್ರೆಗಳು ಕೊಳೆಯಾಗಿವೆ. من ينظف النوافذ؟ ಕಿಟಕಿಗಳನ್ನು ಯಾರು ಶುಚಿ ಮಾಡುತ್ತಾರೆ? من ينظف بالمكنسة الكهربائية؟ ಯಾರು ಧೂಳು ಹೊಡೆಯುತ್ತಾರೆ? من يغسل الأطباق؟ ಪಾತ್ರೆಗಳನ್ನು ಯಾರು ತೊಳೆಯುತ್ತಾರೆ?